ಬೇಡನಿಂದ ಸೋತ ಪಾರ್ಥ ಮೊಳಲಿನಲ್ಲಿ ಶಿವಲಿಂಗವನ್ನು ಮಾಡಿ ಪೂಜಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ನರ ನಿಂತೆನುತ ಮಲಳೊಳೈದೆ ಶಿವಲಿಂಗವು ವಿರಚಿಸುತ್ತ ಮಳಲೊಳೈದೆ ಶಿವಲಿಂಗವು ವಿರಚಿಸುತ್ತ ಭಕ್ತಿಯಿಂದಾಗ ಮೋಕ್ತಂಗಳಿವು ಭಕ್ತಿಯಿಂದಾಗ ಮೋಕ್ತಂಗಳಿವು. ಪರಿಪರಿಯ ಪತ್ರ ಪುಷ್ಪಗಳಿವು ಪರಿಪರಿಯ ಪತ್ರ ಪುಷ್ಪಗಳಿವು ಪೂಜಿಸಿ ಪ್ರದಕ್ಷಿಣೆಯ ಗೈದೋ ಪರಿಪರಿಯ ಪತ್ರ ಪುಷ್ಪಗಳಿವು ಪೂಜಿಸುತ್ತ ಪ್ರದಕ್ಷಿಣೆಯ ಗೈದು ಬಳಿಕ ಈಶಲಾಲಿಸೋ ಬದಲು ಮಾತು ಗೆಲ್ಲುವ ಶಕ್ತಿ ನೀಡೆಂದು ಭಕ್ತಿಯಿಂದ ಶಿವಲಿಂಗದ ಮೇಲೆ ಪುಷ್ಪವನ್ನಿಟ್ಟು ಅರ್ಚಿಸುತ್ತಾನೆ. ತಾನು ಅರ್ಪಿಸಿದ ಪುಷ್ಪಗಳೆಲ್ಲ ಶಬರನ ಶಿರದ ಮೇಲಿರುವುದನ್ನು ಕಂಡ ಪಾರ್ಥ ಶಬರನೇ ಶಂಕರನೆಂದು ತಿಳಿದು ಮರುಗುತ್ತಾನೆ. ಅರಿದನನಿತರ ಮೇಲೆ ಸರ್ವೇಶ್ವರ ಸನಾತನು ಸರ್ವೇಶ್ವರ ಸನಾತನು ಈತನೆಂಬುದ ನಿರವೇ ಮನದಲ್ಲಿ ಮರುಗಿ ಮನದಲ್ಲಿ ಮರುಗಿ ತನ್ನೊಳಗೆ ಇನಿತೆಂದ ಅರಿದನನಿತರ ಹರಿದನನಿತರ ಮೇಲೆ ಸರ್ವೇ ಈಶ್ವರ ಸನಾತನು ಈತನೆಂಬುದ ಅರಿಯದೇ ಸರ್ವೇಶ್ವರ ಸನಾತನು ಈತನೆಂಬುದನಿರದೆ ಮನದಲ್ಲಿ ಮರುಗಿ ಮರುಗುತ ತನ್ನೊಳಗೆ ಇನಿತೆಂದ ತನ್ನೊಳಗೆ ಇನಿತೆಂದ ಹರನೇ ಶಂಕರ ಹರ ಹರ ಸಾಕ್ಷ ಸಂತೈಸಿ ಬೇಕಾದ ವರವನ್ನು ಬೇಡು ಎಂದ ಶಿವನಲ್ಲಿ ತನ್ನ ಕೇಳಿಕೆಯನ್ನು ಅರುಹುತ್ತಾನೆ ಪಾರ್ಥ. ಶರಣನೆನ್ನೋವ ಪ್ರೇಮವುಳ್ಳ